ತವ ಕಥಾಮೃತಂ ತಾಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ, ಭಗವಂತನ ಸಾಕ್ಷಾತ್ಕಾರ ಪಡೆದುಕೊಂಡು ಈ ಜಗತ್ತಿನಲ್ಲಿ ಇದ್ರೆ ಆಗ ಇದು ಅನಿತ್ಯವಾಗಿ ತೋರೋದಿಲ್ಲ. ಒಂದು ಹಾಡನ್ನು ಕೇಳು ಅಂತ, ಅನಿತ್ಯವಾಗಿ ತೋರೋದಿಲ್ಲ ಈ ಜಗತ್ತು ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಭಗವಂತನ ಸತ್ಯತೆ ಅರಿವಿಗೆ ಬರುತ್ತೋ ಅವನೊಂದಿಗೆ ಎಲ್ಲವೂ ಸತ್ಯವಾಗಿ ಬಿಡುತ್ತೆ. ಯಾವಾಗ ಭಗವಂತ ನಮ್ಮ ಪಾಲಿಗೆ ಮಿಥ್ಯವಾಗುತ್ತಾನೋ ಅವನೊಂದಿಗೆ ಬಾಕಿ ಉಳಿದವುಗಳು ಕೂಡ ಮಿಥ್ಯವಾಗಿ ಬಿಡುತ್ತವೆ. ನಾವೆಷ್ಟೇ ಅದನ್ನು ಸತ್ಯ ಅಂತ ಭಾವಿಸಿದರೂ ಕೂಡ ಮರಣ ಅಂತ ಒಂದಿದೆ. ಅನಿತ್ಯವನ್ನ ಸ್ಪಷ್ಟವಾಗಿ ಸೂಚಿಸುವಂತಹ ಒಂದು ಘಟನೆ ಮರಣ. ಮರಣದಲ್ಲಿ ಎಲ್ಲವೂ ಮುಕ್ತಾಯ. ಆದರೆ ಈ ಮರಣ ಅಂತ ಹೇಳ್ತಕ್ಕಂತಹದ್ದನ್ನು ನಾವು ಜಯಿಸ್ತೇವೆ ಯಾವಾಗ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ತೇವೋ ಆಗ. ಆಗ ಅಮೃತತ್ವ ಅನ್ನೋದು ಪ್ರಾಪ್ತಿಯಾಗುತ್ತೆ. ಅಮೃತತ್ವ ಅಂದರೆ ಮರಣರಹಿತ ಸ್ಥಿತಿ. ಇದು ಭಗವತ್ ಸಾಕ್ಷಾತ್ಕಾರ ಆದಾಗ ಅಂತ ಅನ್ನೋದನ್ನ ತಿಳಿಸೋದಕ್ಕೆ ಈ ಹಾಡನ್ನು ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ನಿನ್ನ ಬಾಳಿನ ಹೊಲವು ಪಾಳು ಬೀದಿಹುದಲ್ಲು, ನಿನ್ನ ಬಾಳಿನ ಹೊಲವು ಪಾಳು ಬೀದಿಹುದಲ್ಲು, ಕೃಷಿಗೈಯಲು ಕೂಡ ತಿಳಿಯದಿರುವೆ, ಎಂಥವನ್ನನು ಬೆಳೆದು ತೆಗೆಯಬಹುದಾಗಿತ್ತು, ಎಂಥವನ್ನನು ಬೆಳೆದು ತೆಗೆಯಬಹುದಾಗಿತ್ತು, ಕೆಲವು ದಿನ ಮೈ ಮುರಿದು ದುಡಿದಿದ್ದರೆ, ಕೆಲವು ದಿನ ಮೈ ಮುರಿದು ದುಡಿದಿದ್ದರೆ. ಈಗಲಾದರೂ ತಾಯ ಶ್ರೀನಾಮವೆಂಬ, ಈಗಲಾದರೂ ತಾಯ ಶ್ರೀನಾಮವೆಂಬ, ಬೇಲಿಯನ್ನು ಕಟ್ಟಿ ನೀ ಕಾಯ್ದುಕೊಳ್ಳು, ಅದಕ್ಕಿಂತ ಬಲವಾದ ಕಾವಲಿನ್ನಾವುದಿದೆ, ಅದಕ್ಕಿಂತ ಬಲವಾದ ಕಾವಲಿನ್ನಾವುದಿದೆ, ಮೃತ್ಯುವು ನಿನ್ನ ಬಳಿ ಬರಲಾರನೋ, ಮೃತ್ಯು ನಿನ್ನ ಬಳಿ ಬರಲಾರನೋ. ಇಂದು ನಾಳೆಯೋ ಹೊಲವ ಹೊಲದೊಡೆಯ ದೋಪಿಸುವ, ಇಂದು ನಾಳೆಯೋ ಹೊಲವ ಹೊಲದೊಡೆಯ ದೋಪಿಸುವ, ಮುನ್ನವೇ ಚತ್ತು ಬೆಳೆಯ ತೆಗೆಯೋ, ಮುನ್ನವೇ ಚತ್ತು ಬೆಳೆಯ ಮಂತ್ರವನು ಬೀಜವಾಗಿಸಿದೆ ಗುರುವೇತ್ತ ಮಂತ್ರವನು ಬೀಜವಾಗಿಸಿದೆ ಪ್ರೇಮವಾರಿಯ ಹೊಯ್ದು ಹಸನು ಗೊಳಿಸೋ ನಿನಗೆ ಈ ಕೆಲಸವು ಕಷ್ಟವಾದರೆ ಹೇಳು ನಿನಗೆ ಈ ಕೆಲಸವು ಕಷ್ಟವಾದರೆ ಹೇಳು ರಾಮ ಪ್ರಸಾದ ನಿದು ನೆರವಿಯನು ಸಾಧನಿದು ನೆರವಿಗಿಯನು ರಾಮ ಪ್ರಸಾದನಿದು ನೆರವಿಗಿಯನು ಹಾಡನ್ನು ಕೇಳಿದೆಯೋ ಶ್ರೀರಾಮಕೃಷ್ಣರು ಆ ಭಕ್ತನಿಗೆ ಹೇಳ್ತಾ ಇದ್ದಾರೆ ಹಾಡನ್ನು ಕೇಳಿದೆಯೋ ಈಗಲಾದರೂ ತಾಯ ಶ್ರೀನಾಮವೆಂತೆಂಬ ಬೇಲಿಯನ್ನು ಕಟ್ಟಿ ನೀ ಕಾಯ್ದುಕೊಳ್ಳು ಭಗವಂತನಿಗೆ ಶರಣಾಗತನಾಗಿ ಬಿಡು ಎಲ್ಲವೂ ನಿನಗೆ ದೊರೆತು ಬಿಡುತ್ತೆ ಅದಕ್ಕಿಂತ ಬಲವಾದ ಕಾವಲಿನ್ನಾವುದಿದೆ ಮೃತ್ಯುವೂ ನಿನ್ನ ಬಳಿ ಬರಲಾರನೋ ಹೌದು ಮುಂದುವರಿಸ್ತಾರೆ ಶ್ರೀರಾಮಕೃಷ್ಣ ಹೇಳ್ತಾರೆ ಹೌದು ನಿಜವಾಗಿಯೂ ಅದು ಬಹಳ ಬಲವಾದ ಬೇಲಿ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದುಕೊಂಡಿದೆ ಆದರೆ ಆಗ ಈ ಜಗತ್ತು ನಿಸ್ಸಾರವಾದುದಾಗಿ ತೋರೋದಿಲ್ಲ ಯಾರಿಗೆ ಭಗವಂತನ ಸಾಕ್ಷಾತ್ಕಾರವಾಗಿದೆಯೋ ಆತನಿಗೆ ಭಗವಂತನೇ ಈ ಜೀವ ಜಗತ್ತಾಗಿರೋದಾಗಿ ಕಂಡುಬರುತ್ತೆ ಮಕ್ಕಳನ್ನು ಪೋಷಿಸುವಾಗ ಭಾವಿಸಬೇಕು ಸಾಕ್ಷಾತ್ ಭಗವಂತನನ್ನೇ ಪೋಷಿಸುತ್ತಿರುವ ಹಾಗೆ ತಂದೆ ತಾಯಿಗಳನ್ನ ಸಾಕ್ಷಾತ್ ಭಗವಂತನೇ ಅಂತ ಭಾವಿಸಿ ಅವರ ಸೇವೆಯನ್ನು ಮಾಡಬೇಕು ಆತನ ಸಾಕ್ಷಾತ್ಕಾರವನ್ನು ಪಡೆದು ಸಂಸಾರದಲ್ಲಿದ್ದರೆ ಮನುಷ್ಯ ಪ್ರಾಯಶಃ ತನ್ನ ಹೆಂಡತಿಯೊಡನೆ ಯಾವ ಸ್ಥೂಲ ಸಂಬಂಧವನ್ನು ಇಟ್ಕೊಂಡಿರೋದಿಲ್ಲ ಇಬ್ಬರೂ ಭಕ್ತರೇ ಆಗಿ ಭಗವತ್ ಸಂಬಂಧವಾದ ಮಾತುಗಳನ್ನೇ ಆಡ್ತಾ ಭಗವದ್ ವಿಚಾರದಲ್ಲೇ ತೊಡಗಿರುತ್ತಾರೆ ಭಕ್ತರ ಸೇವೆಯನ್ನ ಮಾಡ್ತಾರೆ ಯಾಕೆ ಅಂದ್ರೆ ಅವರಿಗೆ ಗೊತ್ತಿದೆ ಭಗವಂತನೇ ಸರ್ವಭೂತಗಳಲ್ಲಿಯೂ ಇದ್ದಾನೆ ಅಂತ ಇದನ್ನು ಅರಿತು ಪರರ ಸೇವೆಗಾಗಿ ತಮ್ಮ ಇಡೀ ಜೀವನವನ್ನೇ ಮುಡುಪಾಗಿಡುತ್ತಾರೆ ಅಂತ ಇಷ್ಟೊಂದು ಮಾತನ್ನು ಹೇಳಿದರು ಮೊದಲನೇದಾಗಿ ಹೇಳಿದ್ರು ಭಗವಂತನ ಸಾಕ್ಷಾತ್ಕಾರವನ್ನ ಪಡೆದುಕೊಂಡು ಬಿಟ್ರೆ ಈ ಜಗತ್ತು ನಿಸ್ಸಾರವಾಗಿ ಕಾಣೋದಿಲ್ಲ ಅಂತ ಯಾತಕ್ಕೆ ನಿಸ್ಸಾರವಾಗಿ ಕಾಣೋದಿಲ್ಲ ಅಂತಂದ್ರೆ ಕಂಡು ಕಂಡದ್ದೆಲ್ಲವೂ ಭಗವನ್ಮಯವಾಗಿ ಕಾಣುತ್ತೆ ಯಾವಾಗ ಕಣ್ಣಿಗೆ ಬಿದ್ದದ್ದೆಲ್ಲವೂ ಭಗವನ್ಮಯವಾಗಿ ಕಾಣುತ್ತೋ ಅವನಿಗೆ ಅದು ನಿಸ್ಸಾರವಾಗಿ ಹೇಗೆ ಕಾಣೋಕ್ಕೆ ಸಾಧ್ಯ ಅಂದ್ರೆ ಈ ಜಗತ್ತು ಸಸಾರವಾಗಿ ಸಾರಭೂತವಾದದ್ದಾಗಿ ಕಾಣುವಂತಾಗಬೇಕಾದ್ರೆ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡಿರಬೇಕು ಅಂತ ಹೇಳಿದಾಗಾಯ್ತು ಎಷ್ಟು ಜನ ಮಾಡ್ಕೊಳ್ಳೋಕೆ ಸಾಧ್ಯ ಒಂದೇ ಸ್ಥಳಕ್ಕೆ ಭಗವಂತನ ಸಾಕ್ಷಾತ್ಕಾರ ಸಾಧ್ಯವೇ ಆಲೋಚನೆ ಮಾಡಿ ನೋಡ್ಬೇಕು ನಾವು ಇದನ್ನ ಹಾಗಿರುವಾಗ ನಮಗೆ ಈ ಜಗತ್ತು ಅಂತ ಹೇಳತಕ್ಕಂತಹದ್ದು ಮಾಯೆಯ ಚೌಕಟ್ಟಾಗಿ ಕಾಣುತ್ತದೆ ದುಃಖದ ಬೇಗಿಯನ್ನ ಅನುಭವಿಸುವಂತಹ ಒಂದು ಕುಲುಮೆಯ ಉಪಾಧಿಯಲ್ಲಿ ಕಂಡುಬರುತ್ತೆ ಸಹಜ ಹಾಗಾದ್ರೆ ಮಧ್ಯ ಇನ್ನು ಬೇರೆ ಯಾವ ಮಾರ್ಗ ಇಲ್ಲವೇ ಅಂತ ಕೇಳಿದ್ರೆ ಚೆನ್ನಾಗಿ ಆಲೋಚನೆ ಮಾಡಿ ನೋಡಿದ್ರೆ ಇದೆ ಶ್ರೀರಾಮಕೃಷ್ಣ ಇನ್ನೊಂದು ಮಾತನ್ನು ಹೇಳಿದರು ಮಕ್ಕಳನ್ನು ಪೋಷಿಸುವಾಗ ಭಾವಿಸಬೇಕು ಸಾಕ್ಷಾತ್ ಭಗವಂತನನ್ನೇ ಪೋಷಿಸ್ತಾ ಇರುವ ಹಾಗೆ ತಂದೆ ತಾಯಿಗಳನ್ನ ಸಾಕ್ಷಾತ್ ಭಗವಂತನೇ ಅಂತ ಭಾವಿಸಿ ಅವರ ಸೇವೆಯನ್ನು ಮಾಡಬೇಕು ಅಂತ ಈ ಭಾವನೆ ಭಾವನೆ ಭಾವನೆ, ಭಾವಿಸುವುದು ಭಾವಿಸುವುದು ಭಾವಿಸುವುದು, ಈ ಶಬ್ದದ ಕಡೆಗೆ ನಮ್ಮ ಗಮನವನ್ನು ನಾವು ಹರಿಸಬೇಕು. ನಿನ್ನೆ ತಾನೇ ಉಪನ್ಯಾಸದಲ್ಲಿ ಈ ಭಾವದೃಷ್ಟಿಯಿಂದ ನಾವು ಎಷ್ಟು ಲಾಭ ಪಡೆಯಬಹುದು ಅಂತನ್ನೋದನ್ನೆಲ್ಲ ನಾವು ವಿವರಿಸಿದ್ದೆ. ಈಗ ಮತ್ತದೇ ಬರ್ತಾ ಇದೆ, ಮಕ್ಕಳನ್ನ ಮಕ್ಕಳಾಗಿ ಭಾವಿಸುವುದಲ್ಲ, ನನ್ನ ಮಗ ಅಂತ ಭಾವಿಸುವುದಲ್ಲ, ಅದು ಸಾಕ್ಷಾತ್ ಪರಮಾತ್ಮನ ಒಂದು ರೂಪ ಅಂತ. ಹುಡುಗ ಚಿಕ್ಕವನಾಗಿದ್ರೆ ಬಾಲಕೃಷ್ಣ ಅಂತ, ದೊಡ್ಡವನಾಗಿದ್ರೆ ಯುವಕ ಕೃಷ್ಣ ಅಂತ. ಕೃಷ್ಣ ಪರಮಾತ್ಮ ಅಂತಲೇ ಅಥವಾ ಶಿವ ಪರಮಾತ್ಮ ಅಂತಲೇ ಅಥವಾ ಕಾಳಿ ಅಂತಲೇ ಯಾವುದಾದ್ರೂ ಒಂದು ಭಾವವನ್ನ ಅಲ್ಲಿ ಆರೋಪಿಸಿಕೊಂಡು ಆ ಭಾವದಿಂದಲೇ ಅಲ್ಲಿ ನೋಡಬೇಕು ಅಂತ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಇದು ಬಹಳ ಒಂದು ಮುಖ್ಯವಾದಂತಹ ವಿಚಾರ. ಭಗವಂತನ ಸಾಕ್ಷಾತ್ಕಾರ ಆಗಬೇಕಾದ್ರೆ ಮೊದಲೇ ನಾವು ಈ ಭಾವವನ್ನು ಆಶ್ರಯಿಸಿ ಈ ಜಗತ್ತನ್ನ ರಸಮಯವಾಗಿ ನಾವು ಕಾಣಬಹುದು. ನಾವು ಮಾತನಾಡತಕ್ಕಂತಹ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಪರಮಾತ್ಮನ ಒಂದು ವಿಶಿಷ್ಟವಾದ ಆವಿರ್ಭಾವ ಅಂತನ್ನುವ ದೃಷ್ಟಿಯಿಂದ ಮಾತನಾಡ್ತು ಅಂತ ಹೇಳಿದ್ರೆ, ನಾವು ಮಾತನಾಡುವಾಗಲೂ ಅಲ್ಲಿ ಕಪಟತನ ಅಂತನೂ ಇರೋದಿಲ್ಲ, ಅಥವಾ ದೇಶಾವರಿ ನಗೆ ಅಲ್ಲಿ ಇರೋದಿಲ್ಲ. ಅತ್ಯಂತ ಪ್ರಾಮಾಣಿಕವಾದಂತಹ ಒಂದು ಸಂಬಂಧ ಏರ್ಪಡುತ್ತೆ. ಅದನ್ನ ಕಂಡಂತಹ ಎದುರುಗಡೆ ಇರ್ತಕ್ಕಂತಹ ಪರಮಾತ್ಮ ಅವನು ಕೂಡ ಭಾವಿಸ್ತಾನೆ, ನನ್ನ ಪರಮಾತ್ಮ ಸ್ಥಿತಿಯನ್ನು ಇವನು ಗುರುತಿಸಿದ್ದಾನೆ ಅಂತ. ಒಳಗಡೆ ಇರತಕ್ಕಂತಹ ಪರಮಾತ್ಮ ಅದನ್ನ ಗುರುತಿಸಿ ಅದಕ್ಕೆ ಸರಿಯಾಗಿ ಪ್ರತಿಸ್ಪಂದಿಸ್ತಾನೆ. ಆಗೇನಾಗುತ್ತೆ, ಅತ್ಯಂತ ಆತ್ಮೀಯವಾದ ಒಂದು ಸಂಬಂಧ ಏರ್ಪಡುತ್ತೆ. ಯಾರು ನಮಗೆ ಪರಕೀಯರು ಅಂತ ಆಗೋದೇ ಇಲ್ಲ. ಅದಕ್ಕೆ ಅಂತ ಹೇಳಿದ್ರೆ ನಾವು ಪ್ರತಿಯೊಬ್ಬರನ್ನು ಕೂಡ ಅದೇ ಪರಮಾತ್ಮನ ಪ್ರತಿರೂಪ ಅಂತ ಭಾವಿಸಿ ಅವ್ರ ಜೊತೆಯಲ್ಲಿ ಸಂಪರ್ಕವನ್ನು ಬೆಳೆಸ್ತೇವೆ. ಒಬ್ಬ ಅಂಗಡಿಯವರು ನೋಡಿದ್ರೆ ವ್ಯಾಪಾರ ಮಾಡುವಾಗಲೂ ಕೂಡ ನಾವು ಅವನು ಸಾಕ್ಷಾತ್ ಪರಮಾತ್ಮನೇ ನನಗಾಗಿ ಆ ಹಣ್ಣಿನ ಅಂಗಡಿಯನ್ನು ಇಟ್ಟುಕೊಂಡು ಕಾದುಕೊಂಡು ಕೊಡ್ತಿದ್ದಾನೆ, ನಾನು ಅವನ ಹತ್ರ ವ್ಯಾಪಾರ ಮಾಡಬೇಕು, ಆದ್ರೆ ಮೋಸ ಹೋಗಬಾರ್ದು ಅಂತಲೂ ಸ್ವಲ್ಪ ಇಟ್ಕೊಂಡಿರ್ಬೇಕು. ಯಾಕೆ ಅಂತ ಹೇಳಿದ್ರೆ ಆ ಹೊರಗಡೆಯ ವ್ಯಕ್ತಿತ್ವ ಅಂತ ಹೇಳ್ತಕ್ಕಂಥ ಅದೊಂದು ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಭಕ್ತನಾಗು ಅಂತ ಹೇಳಿದ್ನೆ ವಿನಃ ನಿನ್ನನ್ನು ಮಂಕನಾಗು ಅಂತ ಹೇಳಿದ್ನೆ. ಭಕ್ತನಾಗುವ ರಭಸದಲ್ಲಿ ಮಂಕನಾಗಿ ಮೋಸ ಹೋಗಿ ತಲೆ ಮೇಲೆ ಕೈ ಇಟ್ಕೊಳ್ತಕ್ಕಂತಹ ಪರಿಸ್ಥಿತಿಗೆ ನಮ್ಮನ್ನು ನಾವೇ ಗುರಿ ಮಾಡಿಕೊಂಡ್ರಿ, ಅದೆಂತಹ ಭಕ್ತ ಅದೆಂತಹ ಭಕ್ತಿ ಅಂತನೂ ಮಾತನ್ನು ಹೇಳ್ತಾರೆ. ವಿವೇಕವನ್ನು ವಿಶೇಷವಾಗಿ ತಂದುಕೊಳ್ಬೇಕಾಗುತ್ತೆ. ಆದರೆ ಕೇವಲ ಈ ಕಾರಣಕ್ಕಾಗಿ ನಾವು ಅಲ್ಲಿ ಇರತಕ್ಕಂತಹ ಪರಮಾತ್ಮನನ್ನು ಗುರುತಿಸಿ ಗೌರವಿಸಿ ಆ ಒಂದು ದೃಷ್ಟಿಯಿಂದ ಮಾತುಕತೆ ಆಡುವಲ್ಲಿ ವ್ಯವಹಾರವನ್ನು ಬೆಳೆಸುವಲ್ಲಿ ಏನು ತೊಂದರೆ ಆಗಬೇಕಾಗಿಲ್ಲ. ಮೊದಲು ಇದನ್ನು ಮನೆಯಲ್ಲಿ ಅಭ್ಯಾಸ ಮಾಡಬೇಕು. ತಂದೆ ತಾಯಿಗಳು ಮಕ್ಕಳನ್ನ, ಮಕ್ಕಳು ತಂದೆ ತಾಯಿಗಳನ್ನ ಸಾಕ್ಷಾತ್ ಪರಮಾತ್ಮನ ಸ್ವರೂಪಿಗಳು, ಪರಮಾತ್ಮ ಸ್ವರೂಪಿಗಳು ಅಂತಲೇ ಭಾವಿಸಿ ವ್ಯವಹರಿಸುವಂತಹ ಒಂದು ವಿಶಿಷ್ಟವಾದ ಅಭ್ಯಾಸವನ್ನು ಮಾಡಬೇಕು. ಮನೆಯಲ್ಲಿ ಆ ಭಾವನೆಯನ್ನ ಸಿದ್ಧಿಸಿಕೊಳ್ಳಬೇಕು. ಆಮೇಲೆ ಹೊರಗಡೆ ಸುತ್ತಮುತ್ತ ಇರತಕ್ಕಂತಹ ವ್ಯಕ್ತಿಗಳಲ್ಲಿ ಯಾರ್ಯಾರು ಸಜ್ಜನರೋ ಅವರೊಂದಿಗೆ ಮಾತ್ರವೇ ಈ ಭಾವನೆಯನ್ನ ವಿಶೇಷವಾಗಿ ಬೆಳೆಸಿಕೊಂಡು ಅಭ್ಯಾಸ ಮಾಡಬೇಕು, ಆ ಭಾವನೆಯನ್ನ ರೂಢಿಸಿಕೊಳ್ಬೇಕು. ಆಮೇಲೆ ಮೂರ್ಖರಲ್ಲಿ, ದುಷ್ಟರಲ್ಲಿ, ಅಜ್ಞಾನಿಗಳಲ್ಲಿ, ರೋಗಿಗಳಲ್ಲಿ ಯಾರನ್ನ ಕಂಡ್ರೆ ಅವರಲ್ಲಿ ಅದೇ ಭಗವಂತನ ಭಾವದಿಂದ ನಾವು ಕಂಡು ನಾವು ವ್ಯವಹರಿಸೋದಕ್ಕೆ ಸಾಧ್ಯವಾಗುತ್ತೆ. ಆಗ ನಮಗೆ ಈ ಜಗತ್ತು ಅಂತ ಹೇಳ್ತಕ್ಕಂಥದ್ದು ಬೋರ್ ಆಗೋದಿಲ್ಲ, ಇಲ್ಲದ್ರೆ ಬೋರ್ ಆಗಿಬಿಡುತ್ತೆ. ಬಳಿಕ ಇನ್ನೊಂದು ಮಾತ್ರ ಹೇಳ್ಬಿಟ್ರಿ, ಭಗವಂತನ ಸಾಕ್ಷಾತ್ಕಾರವನ್ನ ಪಡೆದುಕೊಂಡ ಮೇಲೆ ಸಂಸಾರದಲ್ಲಿದ್ರೆ ಮನುಷ್ಯ ಪ್ರಾಯೋಗಿಕವಾಗಿ ಅಂದ್ರೆ ಪ್ರಾಯಶಃ ತನ್ನ ಹೆಂಡತಿಯೊಡನೆ ಯಾವ ಸ್ಥೂಲ ಸಂಬಂಧವನ್ನು ಇಟ್ಕೊಂಡಿರೋದಿಲ್ಲ. ಇಬ್ಬರು ಭಕ್ತರೇ ಆಗಿ ಭಗವತ್ ಸಂಬಂಧವಾದ ಮಾತುಕತೆಗಳನ್ನೇ ಆಡ್ತಾ ಭಗವದ್ ವಿಚಾರದಲ್ಲೇ ತೊಡಗಿರ್ತಾರೆ ಅಂತ ಅಂದ್ರೆ ಏನ್ ಹೇಳಿದಾಗಾಯ್ತು, ಮದುವೆ ಮಾಡ್ಕೊಳ್ಬೇಕಾದ್ರೆ ಮೊದಲೇನೇ ಭಗವತ್ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತ ಹೇಳಿದಾಗಾಯ್ತು. ಸ್ವಯಂ ಶ್ರೀರಾಮಕೃಷ್ಣ ಮಾಡಿದ್ದೇನು. ಮದುವೆ ಮಾಡಿಕೊಳ್ಬೇಕಾದ್ರೆ ಮೊದಲೇನೇನೆ ಕಾಳಿ ಸಾಕ್ಷಾತ್ಕಾರ ಮಾಡ್ಕೊಂಡು ಬಿಟ್ಟಿದ್ರು ಅವರು. ಅಂದ್ರೆ ತನ್ನಂತೆಯೇ ನೀವೆಲ್ಲ ಮಾಡೋದು ಸಾಧ್ಯವಿದ್ರೆ ಮಾಡಿ ಅಂತ. ಇನ್ನೊಂದು ವಿಚಾರ ಇಲ್ಲಿ ಏನನ್ನ ನಿರೀಕ್ಷಿಸ್ತಾ ಇದ್ದಾರೆ ಶ್ರೀರಾಮಕೃಷ್ಣ ಅಂತಂದ್ರೆ, ಋಷಿ ಸದೃಶವಾದಂತಹ ಜೀವನ ಕ್ರಮ. ಋಷಿಗಳು ಆ ರೀತಿಯಲ್ಲಿ ಬದುಕಿದ್ರು. ಭಾರತಕ್ಕೆ ಈ ಬಗೆಯ ಜೀವನ ಕ್ರಮ ಹೊಸತೇನೂ ಅಲ್ಲ, ಕಾಲಕ್ರಮದಲ್ಲಿ ಮರವೇ ಆಗಿತ್ತು ಅಷ್ಟೇನೆ. ಅದನ್ನು ಶ್ರೀರಾಮಕೃಷ್ಣರು ಮತ್ತೊಮ್ಮೆ ತೋರಿಸಿಕೊಡ್ತಾ ಇದ್ದಾರೆ. ಈ ಬಗೆಯ ಜೀವನ ಮಾಡೋಕ್ಕೆ ಸಾಧ್ಯ ಇದನ್ನು ನೋಡಿ ಅಂತ, ಮಾಡಬೇಕಾದ್ದು ಇದನ್ನ ಅಂತ. ಹೀಗೆ ಹೇಳುವಾಗ ಸಾವಿರಾರು ಜನ ಇರತಕ್ಕಂತಹ ಒಂದು ಊರು, ಅಲ್ಲಿ ಆ ಸಾವಿರಾರು ಜನರು ಕೂಡ ಸಾಕ್ಷಾತ್ಕಾರ ಮಾಡಿಕೊಂಡೇ ಮದುವೆ ಮಾಡಿಕೊಳ್ಳೋಕೆ ಸಾಧ್ಯವೇ? ಸಾಕ್ಷಾತ್ಕಾರ ಮಾಡಿಕೊಂಡೇ ಸಂಸಾರ ನಡೆಸೋದಕ್ಕೆ ಸಾಧ್ಯವೇ ಅಂತ ಕೇಳಿದಾಗ, ಇದು ಸಾವಿರಾರು ಜನರಿಗೆ ಸಾಧ್ಯವಾಗಬಹುದು ಅಂತನ್ನುವ ರೀತಿಯಲ್ಲಿ ಶ್ರೀರಾಮಕೃಷ್ಣ ಹೇಳಿದ್ದಲ್ಲ. ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮತಿ ಸಿದ್ಧಾನಾಂ ಕಶ್ಚಿನ್ ಮಾಂ ಯತಿ ತತ್ವತಃ ಅಂತ ಶ್ರೀಕೃಷ್ಣ ಅವತ್ತೇ ಹೇಳಿದ್ದ. ಸಹಸ್ರಾರು ಜನ ಸಾಧಕರಲ್ಲಿ ಎಲ್ಲೋ ಒಬ್ಬ ನಿಜವಾದ ರೀತಿಯಲ್ಲಿ ತತ್ವತಃ ನನ್ನನ್ನು ಅರ್ಥ ಮಾಡಿಕೊಳ್ಳೋದು ಸಮರ್ಥನಾಗುತ್ತಾನೆ ಅಂತ. ಯೇಸುಕ್ರಿಸ್ತ ಕೂಡ ಅದೇ ಮಾತನ್ನು ಹೇಳಿದ್ದಾನೆ, ಮೆನಿ ಆರ್ ಕಾಲ್ಡ್ ಫ್ಯೂ ಆರ್ ಚೂಸನ್ ಅಂತ. ಎಲ್ಲರೂ ಬರ್ತಾರೆ ಧರ್ಮ ಸಾಕ್ಷಾತ್ಕಾರಕ್ಕೋಸ್ಕರ, ಭಗವತ್ ಸಾಕ್ಷಾತ್ಕಾರಕ್ಕೋಸ್ಕರ ಸಾಧನೆಗೆ ತೊಡಗುತ್ತಾರೆ. ಅಂತವರಲ್ಲಿ ಕೆಲವರು ಮಾತ್ರ ಗುರಿಯನ್ನ ಮುಟ್ತಾರೆ. ಇದನ್ನು ನೆನ್ಪಿಟ್ಕೊಂಡಿರಬೇಕು. ನೂರಕ್ಕೆ ಒಬ್ಬ ಮನುಷ್ಯ ಇಂತಹ ಒಂದು ಸ್ಥಿತಿಗೆ ತಲುಪಿದ್ರೆ ಆ ಊರು ಪಾವನವಾಯಿತು ಅಂತ ಅರ್ಥ. ನೂರಕ್ಕೂ ಒಬ್ಬ ಅಂತಂದ್ರೆ ಸಾವಿರ ಜನ ಇರತಕ್ಕಂತಹ ಆ ಊರಿನಲ್ಲಿ 50 ಜನ ಇಂತಹ ಒಂದು ಸಾಕ್ಷಾತ್ಕಾರ ಮಾಡಿಕೊಂಡಂತಹ ವ್ಯಕ್ತಿಗಳಾಗ್ಬಿಟ್ರಲ್ಲ. ಒಬ್ಬ ವ್ಯಕ್ತಿ ಇದ್ರೇನೆ ಇಡೀ ಒಂದು ಜಿಲ್ಲೆಗೆ ಸಾಕು ಅವನ ಸತ್ಪರಿಣಾಮ ಅಂತ ಹೇಳ್ತಕ್ಕಂತಹದ್ದು ಬೀರಿ ಹರಡಿ ಆ ಜನರೆಲ್ಲರೂ ಕೂಡ ಸನ್ಮಂಗಳವನ್ನು ಉಂಟು ಮಾಡೋದಕ್ಕೆ, ಸದ್ಬುದ್ಧಿಯನ್ನು ಉಂಟು ಮಾಡೋದಕ್ಕೆ ಅದು ಒಂದೇ ಸಾಕು. ಹಾಗಿರುವಾಗ ಒಂದು ಗ್ರಾಮದಲ್ಲಿ ಸಾವಿರ ಜನ ಇರತಕ್ಕಂತಹ ಒಂದು ಗ್ರಾಮದಲ್ಲಿ 50 ಜನ ಶ್ರೀರಾಮಕೃಷ್ಣದ ಈ ಸಂದೇಶಗಳನ್ನು ಓದಿ ಸಾಕ್ಷಾತ್ಕಾರದ ಕಡೆಗೆ ತಿರುಗಿ ಪ್ರಾಮಾಣಿಕ ಭಾವದಿಂದ ಸಾಧನೆಯನ್ನು ಮಾಡಿ ಯಾರು ಸಾಕ್ಷಾತ್ಕಾರ ಮಾಡಿಕೊಳ್ತಾರೋ ಅಂಥವರು ಒಂದು 50 ಜನ ಇದ್ರೆ ಅಂತಹ ಮಂಗಳಕರವಾದ ವಾತಾವರಣದಲ್ಲಿ ನಿರ್ಮಾಣವಾಯಿತು. ಬಾಕಿ ಉಳಿದವರು ಕೂಡ ಆ ಒಂದು ಪ್ರಭಾವದಿಂದ ಮೇಲೆತ್ತಲ್ಪಡುತ್ತಾರೆ. ಅವರ ಮಾನಸಿಕ ಸ್ಥಿತಿ ಅಂತ ಹೇಳ್ತಕ್ಕಂತಹದ್ದು ಕೂಡ ಮೇಲೆತ್ತಲ್ಪಡುತ್ತೆ. ಇದನ್ನು ಆಲೋಚನೆ ಮಾಡಿ ನೋಡಬೇಕಾದಂತ ಅಂಶ. ಇದೆಲ್ಲ ನಮ್ಮ ಕೈಯಲ್ಲಿ ಎಲ್ಲಾಗುತ್ತೆ, ಸುಮ್ಮನೆ ಹೇಳ್ತಾರೆ, ಕೇಳೋದಷ್ಟೇನು. ಹೊತ್ತು ಹೋಗೋದಕ್ಕೆ ಬಹಳ ಚೆನ್ನಾಗಿರುತ್ತೆ, ಕೇಳೋಕ್ಕೂ ಚೆನ್ನಾಗಿರುತ್ತೆ, ಶ್ರೀರಾಮಕೃಷ್ಣ ಹೇಳಿದ್ದು ಅಂತ ಅಷ್ಟಕ್ಕೆ ಬಿಟ್ಬಿಟ್ರೆ ಏನು ಪ್ರಯೋಜನ ಆಗುವುದಿಲ್ಲ. ಅದೊಂದು ಛಲವಾಗಿ ನಾವು ತೆಗೆದುಕೊಳ್ಬೇಕು. ಶ್ರೀರಾಮಕೃಷ್ಣ ಹೇಳಿದ್ದಾರೆ ಇದಾಗುತ್ತೆ ನಮ್ಮ ಕೈಯಿಂದ ಅಂತ. ಇದಾಗುತ್ತೆ ಅಂತಂದ್ರೆ ಸಾಕ್ಷಾತ್ಕಾರಕ್ಕೆ ಎಷ್ಟು ವರ್ಷ ಬೇಕಾಗುತ್ತೆ ಅಂತ ಒಂದು ಲೆಕ್ಕಾಚಾರ ಹಾಕಿರ್ತಾರೆ. ಒಂದು BA ಡಿಗ್ರಿ ಆಗಬೇಕಾದ್ರೆ ಒಂದು 15 ವರ್ಷ, ಹಾಗೆ ಒಂದು MA ಡಿಗ್ರಿ ಆಗಬೇಕಾದ್ರೆ ಇಂತಿಷ್ಟು ವರ್ಷ ಓದಬೇಕು ಅಂತಿದೆ. ಅವನು ಸಾಕ್ಷಾತ್ಕಾರ ಆಗಬೇಕಾದ್ರೆ ಎಷ್ಟು ವರ್ಷ ಸಾಧನೆ ಮಾಡಬೇಕು ಅಂತ ಹೇಳ್ತಕ್ಕಂತ ಒಂದು ಪ್ರಶ್ನೆ ಇವತ್ತು ಸ್ವಾಭಾವಿಕವಾಗಿ ಹೇಳುತ್ತೆ. ಪ್ರಾಮಾಣಿಕವಾಗಿ ಸಾಧನೆ ಮಾಡಿತು ಅಂತ ಹೇಳಿದ್ರೆ 6 ವರ್ಷಗಳಲ್ಲಿ 12 ವರ್ಷಗಳಲ್ಲಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವಲ್ಲಿ ಯಾವ ಕಷ್ಟವೂ ಇಲ್ಲ. ಸ್ವಯಂ ಶ್ರೀರಾಮಕೃಷ್ಣರು ಕೂಡ 4 ವರ್ಷಗಳ ಸಾಧನೆಯನ್ನು ಮಾಡಿದವರು, ಅವತಾರ ಪುರುಷರು. ಆದ್ರಿಂದ 4 ವರ್ಷದಲ್ಲಿ ಆಯಿತು. ನಾವೆಲ್ಲ ಬೇರೆ ಬೇರೆ ಅವತಾರ, ನಮ್ದೇ ಒಂದು ಅವತಾರ. ಆದ್ರಿಂದ ನಮಗೆ 12 ವರ್ಷ ಬೇಕಾಗಬಹುದು. ಆಗಲೇನಂತೆ 12 ವರ್ಷ ಯಾವ ಲೆಕ್ಕ? 15 ವರ್ಷ, 20 ವರ್ಷ ಮನುಷ್ಯ BA MA PhD ಮಾಡೋದಕ್ಕೋಸ್ಕರ ಅವನು ಪರಿಶ್ರಮ ಪಡೋದಿಲ್ವೇ? ಆಗಿರುವಾಗ ಈ ಭಗವತ್ ಸಾಕ್ಷಾತ್ಕಾರವನ್ನು ಒಂದು ಉದ್ದೇಶವಾಗಿ ಇಟ್ಟುಕೊಂಡು ಅತ್ಯಂತ ಪ್ರಾಮಾಣಿಕ ಬುದ್ಧಿಯಿಂದ ಹೃದಯತ್ವದಿಂದ ಯಾವಾಗಾದ್ರೂ ನಾವು ನಿರತರಾಗುತ್ತೇವೋ ಯಾತಕ್ಕೆ ಸಾಕ್ಷಾತ್ಕಾರ ಆಗುದಿಲ್ಲ? ಒಂದ್ ವೇಳೆ ಸಾಕ್ಷಾತ್ಕಾರ ಆಗದೆ ಹೋಯಿತು ಅಂತ ಹೇಳಿದ್ರೆ ನನ್ನನ್ನು ಮಾತ್ರ ಏನು ಕೇಳಬೇಡಿ. ಸೀದಾ ಅಲ್ಲಿ ದೇವಸ್ಥಾನ ಇದೆ, ಶ್ರೀರಾಮಕೃಷ್ಣ ಕುಡಿದಿದ್ದಾರೆ, ಅವ್ರನ್ನ ಹೋಗಿ ಕೇಳಿ. ನಾನು 6 ವರ್ಷ ಕಷ್ಟಪಟ್ಟಿದ್ದೀನಿ, ಯಾತಕ್ಕೆ ಸಾಕ್ಷಾತ್ಕಾರ ಆಗಲಿಲ್ಲ. ಆಗ ಅವ್ರು ಹೇಳ್ಬಹುದು, ಇನ್ನೊಂದು 6 ವರ್ಷ ಪ್ರಯತ್ನ ಮಾಡಪ್ಪ ಅಂತ. ಆ 6 ವರ್ಷವನ್ನು ಕೂಡ ಮುಗಿಸ್ಕೊಂಡು ಇನ್ನೇ ಆತಕ್ಕಾಗಿಲ್ಲ ಅಂತ ಬೇಕಾದ್ರೆ ಅವ್ರನ್ನ ಜೋರಾಗಿ ಕೇಳಿ. ಅಂತೂ ಈ ಒಂದು ನಿಷ್ಠಾಯುತವಾದಂತಹ ಸಾಧನೆಗೆ ತಕ್ಕ ಫಲ ಇದ್ದೇ ಇದೆ. ಉದಾಹರಣೆಗೆ ನಿಮ್ಮಲ್ಲೇ ಎಷ್ಟೋ ಜನ ಈಗ ಕೆಲವೇ ವರ್ಷಗಳಿಂದ ಒಂದು ಬಗೆಯ ಅರೆಬರೆ ಸಾಧನೆ ಮಾಡ್ತಾ ಇಲ್ವೇ? ಆ ಅರೆಬರೆ ಸಾಧನೆಗೇನೇನೆ ನಿಮ್ಮಲ್ಲಿ ಎಷ್ಟೋ ಒಂದು ಮಾನಸಿಕ ಶಾಂತಿ, ಆಮೇಲೆ ತನು ಶಾಂತಿ, ಮನೆ ಶಾಂತಿ ಇಂಥವುಗಳೆಲ್ಲ ಆಗಿರೋದನ್ನ ನೀವು ಅನುಭವಿಸ್ತಾ ಇದ್ದೀರಿ. ನಿಮ್ಮ ಅನುಭವದಲ್ಲ ಬಂದಿದೆ. ಕೇವಲ ಅರೆಬರೆ ಸಾಧನೆಗೆ ನಿಮಗೆ ಇಷ್ಟೊಂದು ಪ್ರಾಪ್ತವಾಗಿರುವಾಗ ಶ್ರೀರಾಮಕೃಷ್ಣರು ಆ ಹೃತ್ಪೂರ್ವಕವಾದಂತಹ ಸಾಧನೆಯ ಒಂದು ವಿನ್ಯಾಸವನ್ನು ನಮ್ಮ ಮುಂದೆ ಏನಿಟ್ಟಿದ್ದಾರೋ ಆ ಹೃತ್ಪೂರ್ವಕವಾದ ಸಾಧನೆಗೆ ನಾವು ತೊಡಗಿದಾಗ ಯಾತಕ್ಕೆ ಸಾಕ್ಷಾತ್ಕಾರ ಆಗೋದಿಲ್ಲ? ಹಾಗೆ ಆಗುತ್ತೆ. ಆಗೋದಿಲ್ಲ ಅಂತನ್ನುವ ಮಾತನ್ನ, ಅಂತನ್ನುವ ಭಾವನೆಯನ್ನ ನಮ್ಮ ತಲೆಯಿಂದ ಮೊದಲು ಕಿತ್ತಾಕ್ಬಿಡ್ಬೇಕು. ಆ ಸಂಶಯ ಅಂತ ಹೇಳ್ತಕ್ಕಂಥದ್ದೇ ನಮ್ಮನ್ನ ತಿನ್ನುವಂತಹದ್ದು. ಅಯ್ಯೋ ಆಗುತ್ತೋ ಇಲ್ವೋ, ಆಗುತ್ತೋ ಇಲ್ವೋ ಅಂತನ್ನುವ ದೃಷ್ಟಿಯಲ್ಲಿ ಅಂತನ್ನುವ ರೀತಿಯಲ್ಲಿ ನಾವು ಹೋದಾಗ ಸಾಧನೆಯ ತೀವ್ರತೆ ಕಡಿಮೆ ಆಗ್ಬಿಡುತ್ತೆ, ಸಾಧನೆಯ ಪ್ರಾಮಾಣಿಕತೆ ಕಡಿಮೆ ಆಗ್ಬಿಡುತ್ತೆ, ಸಹಜವಾಗಿಯೇ ನಾವು ಹಿಂದುಳಿದು ಬಿಡ್ತೇವೆ. ಆದ್ರಿಂದ ಈ ಒಂದು ಅಸಂಶಯದ ಭಾವನೆಯನ್ನು ಹೋಗಲಾಡಿಸಿಕೊಂಡು ಸಾಧನೆಗೆ ನಿರತರಾಗಿ ಅದಕ್ಕೆ ಬೇಕಾದಂತಹ ಎಲ್ಲ ಅನುಕೂಲತೆಗಳನ್ನು ಕೂಡ ಮಾಡಿಕೊಂಡು ಎಚ್ಚರಿಕೆಯನ್ನು ಏನೇನು ವಹಿಸಿಕೊಳ್ಬೇಕೋ, ಜಾಗರೂಕತೆಯನ್ನು ಏನೇನು ವಹಿಸಿಕೊಳ್ಬೇಕೋ ಅದನ್ನೆಲ್ಲ ವಹಿಸಿಕೊಂಡು ಸಾಧನೆ ಮಾಡಿದ್ರೆ ಯಾತಕ್ಕೆ ಸಾಕ್ಷಾತ್ಕಾರ ಆಗೋದಿಲ್ಲ? ಶ್ರೀರಾಮಕೃಷ್ಣ ಅದನ್ನು ವಿಶೇಷವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಇಬ್ಬರು ಭಕ್ತರೇ ಆಗಿ, ಅಂದ್ರೆ ಗಂಡ ಹೆಂಡತಿ ಇಬ್ಬರು ಕೂಡ ಭಕ್ತರೇ ಆಗಿ ಭಗವತ್ ಸಂಬಂಧವಾದಂತಹ ಮಾತುಕತೆಗಳನ್ನೇ ಆಡ್ತಾ ಭಗವದ್ ವಿಚಾರದಲ್ಲಿ ತೊಡಗಿರುತ್ತಾರೆ. ಭಕ್ತರ ಸೇವೆಯನ್ನು ಮಾಡ್ತಾರೆ, ಯಾಕೆಂದ್ರೆ ಅವರಿಗೆ ಗೊತ್ತಿದೆ ಭಗವಂತನೇ ಸರ್ವಭೂತಗಳಲ್ಲಿಯೂ ಇದ್ದಾನೆ ಅಂತ. ಇದನ್ನು ಅರಿತು ಪರರ ಸೇವೆಗಾಗಿ ತಮ್ಮ ಇಡೀ ಜೀವನವನ್ನೇ ಮುಡುಪಾಗಿಡುತ್ತಾರೆ ಅಂತ. ಆಗ ನೆರಕೆರೆಯವನು ಅಲ್ಲಿ ಕೊಡ್ತಿರುವವನು ಕೇಳ್ತಾನೆ, ಆದ್ರೆ ಮಹಾಶಯರೇ ಈ ವಿಧದ ಸತಿಪತಿಯರನ್ನು ಎಲ್ಲಿಯೂ ಕಂಡುದೇ ಇಲ್ಲವಲ್ಲ? ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಇದ್ದಾರೆ ಆದ್ರೆ ಅತಿ ವಿರಳ. ಇದ್ದಾರೆ ಅಂತ ಶ್ರೀರಾಮಕೃಷ್ಣರು ಹೇಳಬೇಕಾದ್ರೆ ಅಂಥವ್ರನ್ನ ಅಲ್ಲಲ್ಲಿ ಅಲ್ಲಲ್ಲಿ ಅವರು ಗುರುತಿಸಿ ಇಟ್ಕೊಂಡಿದ್ದಾರೆ ಅಂತ ಅರ್ಥ. ಆದ್ರೆ ಅವರು ಅತಿ ವಿರಳ ಅಂತನ್ನು ಮಾತನ್ನು ಕೂಡ ಪ್ರಸ್ತಾಪಿಸ್ತಾ ಇದ್ದಾರೆ. ನಿಜ, ಅದಷ್ಟು ಸುಲಭ ಸಾಧ್ಯವಲ್ಲ. ಎಷ್ಟೋ ಜನ ಶ್ರೀರಾಮಕೃಷ್ಣ ವಚನ ವೇದವನ್ನು ಓದಿಕೊಂಡು, ಶ್ರೀರಾಮಕೃಷ್ಣ ಜೀವನವನ್ನು ಓದಿಕೊಂಡು ಮದುವೆ ಆದಂತಹ ಯುವಕ ಯುವತಿಯರು ಹೇಳಿದ್ದುಂಟು, ಸ್ವಾಮೀಜಿ ನಾವು ಮದುವೆಯೇನೋ ಆಗಿದ್ದೇವೆ, ಆದರೆ ಶ್ರೀರಾಮಕೃಷ್ಣರಂತೆಯೇ ಜೀವನ ನಡೆಸಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ ಅಂತ. ಒಂದು 4-5 ವರ್ಷದವರೆಗೂ ಕೂಡ ಅವ್ರ ಸಂಕಲ್ಪ ನಡೀತಾ ಇರುತ್ತೆ. ಆಮೇಲೆ ಒಂದು ದಿವಸ ಬರ್ತಾರೆ, ನಮ್ಮ ಮಗುವಿಗೆ ನಾಮಕರಣ ಇಂಥ ದಿವಸ ಅಂತ ಆಹ್ವಾನ ಪತ್ರಿಕೆ ಕೊಡೋದಕ್ಕೆ ಬಂದಿರ್ತಾರೆ. ಆಗ್ಲಿ, ಆದ್ರೆ ಅಷ್ಟರ ಮಟ್ಟಿಗೆ ಮಾಡಬೇಕು ಅಂತ ಹೇಳ್ತಕ್ಕಂತ ಒಂದು ಭಾವನೆ ಅವರಲ್ಲಿತ್ತಲ್ಲ. ಹೀಗೆ ಎಲ್ರಿಗೂ ಕೂಡ ಅದು ಸಾಧ್ಯವಾಗದೆ ಹೋಗಬಹುದು. ಆದ್ರೆ ಕೆಲವರು ಅದೇ ಒಂದು ದೃಷ್ಟಿಯಿಂದ ಮದುವೆ ಆಗಿ ಕೊನೆವರೆಗೂ ಕೂಡ ಅದೇ ರೀತಿಯಲ್ಲಿ ಇದ್ದಂತಹ ಘಟನೆಗಳು ನಮ್ಮ ಗಮನದಲ್ಲೂ ಕೂಡ ಇವೆ. ಶ್ರೀರಾಮಕೃಷ್ಣ ಹೇಗೆ ಗುರುತಿಸಿದಾರೋ ಹಾಗೆ ನಾವು ಕೂಡ ಇಲ್ಲಿ ಕೆಲವರನ್ನು ಗುರುತಿಸಿ ಇಟ್ಕೊಂಡಿದ್ದೇವೆ. ಇದು ಸಾಧ್ಯ, ಶ್ರೀರಾಮಕೃಷ್ಣರ ಆಶೀರ್ವಾದ ಕೂಡ ಇರುತ್ತೆ. ಪ್ರಾರ್ಥನೆ ಮಾಡಿಕೊಂಡು ಮಾಡಿಕೊಂಡು ಆ ಬಗೆಯ ಜೀವನವನ್ನು ನಡೆಸ್ತು ಅಂತ ಹೇಳಿದ್ರೆ ಆ ರೀತಿಯ ಜೀವನ ನಡೆಸಲು ಸಾಧ್ಯ. ಅತಿ ವಿರಳ ಅಂತ ಹೇಳಿದ್ರೆ ಶ್ರೀರಾಮಕೃಷ್ಣರು ಬಳಿಕ ಮುಂದುವರಿಸ್ತಾರೆ, ಪ್ರಾಪಂಚಿಕರು ಅವರನ್ನು ಗುರುತು ಹಚ್ಚಲಾರರು. ಯಾರು ಈ ಬಗೆಯ ಜೀವನವನ್ನು ನಡೆಸ್ತಾರೋ, ಸತಿಪತಿಗಳಾಗಿದ್ದು ಕೂಡ ಶಾರೀರಿಕವಾದ ಸಂಬಂಧವನ್ನ ಬೆಳೆಸಿಕೊಳ್ಳದೇನೆ ಯಾರು ಇರ್ತಾರೋ ಅಂಥವ್ರನ್ನ ಪ್ರಾಪಂಚಿಕರು ಗುರುತು ಹಚ್ಚಲಾರರು. ಈ ವಿಧದ ಜೀವನ ನಡೆಸಬೇಕಾದ್ರೆ ಇಬ್ಬರೂ ಆಧ್ಯಾತ್ಮಿಕ ಜೀವಿಗಳಾಗಿರಬೇಕಾಗುತ್ತೆ. ಇಬ್ಬರಿಗೂ ಭಗವದ್ ಆನಂದದ ರುಚಿ ದೊರೆತದ್ದೇ ಆದರೆ ಮಾತ್ರ ಈ ವಿಧದ ಜೀವನ ಸಾಧ್ಯವಾಗುವ ಸಂಭವ ಅಂತಂದ್ರು ಶ್ರೀರಾಮಕೃಷ್ಣ. ಭಗವಂತನ ಆನಂದದ ರುಚಿ ಅವರಿಬ್ಬರ ಮನಸ್ಸಿಗೂ ಒಂದಿಷ್ಟ ಆಗಿರಬೇಕಂತೆ. ಯಾಕೆಂತಂದ್ರೆ ಈ ಲೌಕಿಕ ರುಚಿ ಅಂತ ಹೇಳ್ತಕ್ಕಂಥದ್ದು ಸೆಳಿತಾ ಇರ್ತದೆ ಮನಸ್ಸನ್ನ. ಅದನ್ನು ಮೀರಿ ಇವರು ಆಧ್ಯಾತ್ಮಿಕದಲ್ಲೇ ನಿಲ್ಲಬೇಕಾದ್ರೆ ಆ ರುಚಿಯ ಅನುಭವ ಮನಸ್ಸಿಗಿರಬೇಕು ಅಂತ. ಬಳಿಕ ಒಂದು ಮಾತ್ರ ಹೇಳ್ತಾರೆ, ಇದಕ್ಕೆ ಭಗವಂತನ ವಿಶೇಷ ಕೃಪೆ ಬೇಕು. ಮದುವೆ ಆಗಿಯೂ ಕೂಡ ಇಬ್ಬರು ಶಾರೀರಿಕ ಸಂಬಂಧ ಇಲ್ಲದೇನೇ ಪವಿತ್ರವಾದ ಜೀವನವನ್ನು ನಡೆಸಬೇಕಾದ್ರೆ ಭಗವಂತನ ವಿಶೇಷ ಕೃಪೆ ಇರಬೇಕು ಅಂತ. ಭಗವಂತನ ವಿಶೇಷ ಕೃಪೆ ಇರೋದಕ್ಕೆ ಸಾಧ್ಯ ಇದೆ. ಶ್ರೀರಾಮಕೃಷ್ಣ ಹೇಳಿದ್ದಾರೆ ಕೆಲವರು ವಿಷಯದಲ್ಲಿ, ನೀನು ಎಷ್ಟು ಬೇಕಾದ್ರೂ ಮದುವೆ ಮಾಡ್ಕೋ, ಏನು ಹೆದರಬೇಕಾಗಿಲ್ಲ. ಒಂದು ಮದುವೆ ಏನು, ನಾಲ್ಕು ಮದುವೆ ಮಾಡ್ಕೋ, ಆದರೂ ಕೂಡ ನೀನೇನು ಭಯ ಪಡಬೇಕಾಗಿಲ್ಲ, ನೀನೇನು ಕಲುಷಿತ ಆಗುದಿಲ್ಲ ಅಂತ ಅಂದ್ಬಿಟ್ಟಿದ್ದೆ. ಯಾಕೆ ಅಂತಂದ್ರೆ ಶ್ರೀರಾಮಕೃಷ್ಣದ ಕೃಪೆ ಅವನ ಮೇಲಿದೆ ಅಂತ ಅರ್ಥ. ನಾವು ಮಾಡ್ಕೊಳ್ಬೇಕಲ್ಲಿ, ಯಾಕೆಂದ್ರೆ ಅಷ್ಟೊಂದು ದೃಢವಾದ ಭರವಸೆಯನ್ನು ಇವರು ಕೊಡಬೇಕಾದ್ರೆ ತಮ್ಮ ಕೃಪೆಯನ್ನು ಅವ್ರ ಮೇಲೆ ಹರಿಸಿದ್ದೇವೆ, ನಾನಿದ್ದೇನೆ ನೋಡ್ಕೊಳ್ತೇನೆ ಅಂತ ತಾತ್ಪರ್ಯ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಈ ಮಾತನ್ನು ವಿಶೇಷವಾಗಿ ಹೇಳ್ತಾ ಇದ್ದಾರೆ, ಇದಕ್ಕೆ ಭಗವಂತನ ವಿಶೇಷ ಕೃಪೆ ಬೇಕು ಅಂತ. ಕೇವಲ ಸತಿಪತಿಯರು ಶುದ್ಧವಾದ ಜೀವನ ನಡೆಸೋದಕ್ಕೆ ಭಗವಂತನ ಕೃಪೆ ಬೇಕು ಮಾತ್ರ ಅಲ್ಲ, ಒಬ್ಬ ಮನುಷ್ಯ ಸರ್ವಸಂಗ ಪರಿತ್ಯಾಗ ಮಾಡಿ ಕೊನೆವರೆಗೂ ಅಪ್ಪಟ ಸನ್ಯಾಸಿಯಾಗಿ ಅವನ ಜೀವನವನ್ನು ನಡೆಸಬೇಕಾದ್ರೆ ಭಗವಂತನ ಕೃಪೆ ಬೇಕು. ಯಾವ ಮನುಷ್ಯನೂ ಕೂಡ ನಾನೇ ಸರ್ವಸಂಗ ಪರಿತ್ಯಾಗ ಮಾಡಿ ಸನ್ಯಾಸಿಯಾಗಿದ್ದೇನೆ ಅಂತ ಏನಾದರೂ ಹೇಳ್ತು ಅಂತಂದ್ರೆ ಆ ಪಕ್ಕ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಅರ್ಥ. ಭಗವಂತನ ವಿಶೇಷವಾದ ಕೃಪೆ ಇಲ್ಲದೆ ಇದ್ರೆ ಈ ಅಪಾರವಾದಂತಹ ಲೌಕಿಕ ಆಕರ್ಷಣೆಯಿಂದ ಪಾರುಗೊಂಡು ಇತ್ತ ಕಡೆಗೆ ಬಂದು ಕೊನೆವರೆಗೂ ಕೂಡ ಹೃತ್ಪೂರ್ವಕವಾಗಿ ಅಪ್ಪಟ ಸನ್ಯಾಸಿಯಾಗಿ ಬದುಕುವುದಕ್ಕೆ ಬಹಳ ಕಷ್ಟ ಇದೆ. ಆದ್ರಿಂದ ವಿಶೇಷ ಭಗವಂತನ ವಿಶೇಷ ಕೃಪೆ ಬೇಕು ಅಂತ. ಭಗವಂತನ ಕೃಪೆ ಸದಾ ಎಲ್ಲರ ಮೇಲೂ ಇದ್ದೇ ಇರುತ್ತೆ. ಭಗವಂತನ ಕೃಪೆ ಅಂತ ಹೇಳ್ತಕ್ಕಂಥದ್ದು ಬೀಸುವ ಗಾಳಿಯೋಪಾದಿಯಲ್ಲಿ ಇದ್ದೇ ಇರುತ್ತೆ, ಆದ್ರೆ ವಿಶೇಷ ಕೃಪೆ ಬೇಕು. ಸಾಮಾನ್ಯ ಕೃಪೆಯಿಂದ ಅದು ಸಂಸಾರ ಜೀವನವನ್ನು ಸಾಧ್ಯ, ಸಂಸಾರ ಜೀವನ ಕೂಡ ಭಗವಂತನ ಕೃಪೆಯಿಂದ ನಡೆಯೋದು. ಪ್ರಾಣಿ ಪಕ್ಷಿಗಳ ಜೀವನ ಎಲ್ಲ ಭಗವಂತನ ಕೃಪೆಯಿಂದಲೇ ನಡೆಯೋದು. ಈ ಸೂರ್ಯನ ಬಿಸಿಲು, ಬೀಸುವ ಗಾಳಿ, ಕಾಲಕಾಲಕ್ಕೆ ಮಳೆ ಬೆಳೆ, ಇಂಥವುಗಳೆಲ್ಲ ಭಗವಂತನ ಕೃಪೆಯಿಂದ ಅಲ್ಲದೆ ಬೇರೆ ಇನ್ಯಾವುದರಿಂದ ದೊರೀತಾ ಇದೆ ನಮಗೆ, ಆಲೋಚಿಸಿ ನೋಡಿದರೆ. ಆದ್ರಿಂದ ಸಾಮಾನ್ಯ ಕೃಪೆಯಿಂದ, ಸಾಮಾನ್ಯ ಕೃಪೆ ಅಂತ ಹೇಳ್ತಕ್ಕಂಥದ್ದು ಸಂಸಾರಿಗಳ ಮೇಲೂ ಕೂಡ ಇರುತ್ತೆ. ಆದರೆ ಈ ಒಂದು ತ್ಯಾಗ ಮನೋಭಾವನೆಯಿಂದ ಭಗವತ್ ಪ್ರೇಮ ಮಯವಾದಂತಹ ಜೀವನವನ್ನ ನಡೆಸೋದಕ್ಕೆ ಭಗವಂತನ ವಿಶೇಷ ಕೃಪೆ ಬೇಕು ಅಂತ ಒಂದು ಮಾತನ್ನು ಹೇಳ್ತಾರೆ. ಇಲ್ಲದಿದ್ರೆ ಜೀವನ, ಆ ಬಗೆಯ ದಂಪತಿಗಳ ಜೀವನ ಎತ್ತು ಏರಿಗೆ ಕೋಣ ನೀರಿಗೆ ಎಳೆದಂತಾಗುತ್ತದೆ. ಇಂತಹ ಸನ್ನಿವೇಶದಲ್ಲಿ ಒಬ್ಬರು ಇನ್ನೊಬ್ಬರನ್ನು ಅಗಲಿ ಇರಬೇಕಾಗುತ್ತದೆ. ಇಬ್ಬರ ಮಾನಸಿಕ ಪ್ರವೃತ್ತಿಯು ಒಂದೇ ರೀತಿಯದಾಗಿಲ್ಲದೆ ಇತ್ತು ಅಂದರೆ ಇಬ್ಬರು ತಾಳಲಾರದ ದುಃಖ ಪರಂಪರೆಗಳಿಗೆ ಈಡಾಗಬೇಕಾಗುತ್ತದೆ. ಹೆಂಡತಿ ಬಹುಶಃ ಹಗಲು ಇರುಳು ಒಣಗುಟ್ಟಬಹುದು, ನಮ್ಮ ತಂದೆ ಯಾಕೆ ತಂದು ನಿಮ್ಮನ್ನು ಗಂಟು ಹಾಕಿದ್ರು, ನನಗೆ ಆಗಲಿ ನನ್ನ ಮಕ್ಕಳಿಗೆ ಆಗಲಿ ಉಣೋದಕ್ಕೆ ಏನೂ ದೊರೀತಾ ಇಲ್ಲ, ನನ್ನ ಶರೀರದ ಮೇಲೆ ಒಡವೆಯ ಗಂಧವೇ ಇಲ್ಲ, ನಿಮ್ಮನ್ನು ಸೇರಿದ್ದಕ್ಕೆ ನನಗೇನು ಸುಖವಂತಾನೆ ತಂದುಕೊಟ್ಟಿ, ನೀವು ಯಾವಾಗ ನೋಡಿದ್ರೂ ಕಣ್ಣು ಮುಚ್ಚಿಕೊಂಡು ಸುಮ್ಮನೆ ಭಗವಂತ ಭಗವಂತ ಅಂತಲೇ ಇರ್ತೀರಿ, ಈ ಹುಚ್ಚುತನವನ್ನು ಬಿಟ್ಬಿಡಿ ಅಂತ ಆಕೆ ಹೇಳಬಹುದು ಅಂತ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಆಗ ಒಬ್ಬ ಭಕ್ತ ಹೇಳ್ತಾನೆ, ಹೌದು ಈ ಪ್ರತಿಬಂಧಕಗಳೆಲ್ಲ ಇವೆ, ಜೊತೆಗೆ ಮಕ್ಕಳು ಅವಿಧೇಯರೂ ಆಗಬಹುದು, ಈ ವಿಧದ ತೊಂದರೆಗಳಿಗೆ ಕೊನೆಯೆಂಬುದೇ ಇಲ್ಲ. ಆದ್ರಿಂದ ಮಹಾಶಯರೇ, ನಮಗೆ ಮಾರ್ಗ ಏನು? ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಸಂಸಾರದಲ್ಲಿ ಇದ್ದು ಸಾಧನೆ ಮಾಡೋದು ಅಂದ್ರೆ ಬಹಳ ಕಷ್ಟ, ಅನೇಕ ಪ್ರತಿಕೂಲಗಳಿವೆ, ರೋಗ, ಶೋಕ, ದಾರಿದ್ರ್ಯ, ಹೆಂಡತಿಯೊಡನೆ ಒಮ್ಮನಸ್ಸಿಲ್ಲದಿರುವುದು, ಅವಿಧೇಯ ಮೂರ್ಖಂ ಹಠಮಾರಿ ಮಕ್ಕಳು ಹುಟ್ಟೋದು ಇತ್ಯಾದಿ. ನಾನೇನು ನಿಮಗೆ ಇವುಗಳ ಪಟ್ಟಿಯನ್ನು ಕೊಡಬೇಕಾಗಿಲ್ಲ ಅಂತ ಬೇರೆ ಹೇಳ್ತಾರೆ, ಒಂದು ಪಟ್ಟಿಯನ್ನು ಮುಂದೆಡೆ ಇಟ್ಟು ಆಮೇಲೆ ಹೇಳ್ತಾ ಇದ್ದಾರೆ ನಾನೇನು ಪಟ್ಟಿ ಕೊಡಬೇಕಾಗಿಲ್ಲ ಅಂತ. ಎಂತೆಂಥ ಕಷ್ಟಗಳೆಲ್ಲ ಇವೆ ಸಂಸಾರದಲ್ಲಿ ಇದ್ದುಕೊಂಡು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳೋದು ಅಂತಂದ್ರೆ ದೊಡ್ಡ ಸಾಹಸದ ಕಾರ್ಯ ಅದು. ಒಬ್ಬ ಹುಡುಗ ಏನಾದರೂ ಯುವಕ ಏನಾದರೂ ಸನ್ಯಾಸಿ ಆಗ್ತೇನೆ ಅಂತೇಳಿ ರಾಮಕೃಷ್ಣ ಆಶ್ರಮಕ್ಕೆ ಬಂದರೆ ಅವನ ತಂದೆ ತಾಯಿಗಳು ಬಂದು ಬಳಗದವರು ಪರಿವಾರದವರೆಲ್ಲರೂ ಬಂದುಬಿಟ್ಟಂತ ಹೇಳ್ತಾರೆ. ಸಂಸಾರದಲ್ಲೇ ಇದ್ಕೊಂಡು ಭಗವಂತ ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕೆ ಆಗುದಿಲ್ವೇ? ಏನ್ ಧ್ಯಾನ ಮಾಡಬೇಕು, ಧ್ಯಾನ ಮಾಡಬೇಕು ಅಂತ ಅಪೇಕ್ಷೆ ಪಡ್ತೀವೋ ಅದ್ರ ಮನೆಯಲ್ಲಿ ಕುತ್ಕೊಂಡು ಮಾಡು. ದೇವರು ಅಲ್ಲಿ ಎಲ್ಲ ಕಡಲು ಇಲ್ವೇ? ನಮ್ಮ ಮನೇಲೂ ಇಲ್ವೇ? ದೇವರು ಎಲ್ಲ ಕಡಲು ಇದ್ದಾನೆ ಅಂತ ಹೇಳಿದ್ ನನ್ನ ಮನೇಲಿ ಇಲ್ವೇ? ಏನಯ್ಯ, ತಂದೆ ತಾಯಿಗಳೇ ದೇವರು, ಮಾತೃ ದೇವೋಭವ ಅಂತ ಹೇಳಿಲ್ವೇ, ಪಿತೃದೇವೋಭವ ಅಂತ ಹೇಳಿಲ್ವೇ ಅಂತೆಲ್ಲ ಹೇಳ್ತಾರೆ. ಅದು ಯಾರು ಸಾಕ್ಷಾತ್ಕಾರ ಮಾಡ್ಕೊಂಡಿಲ್ಲ. ಒಬ್ಬರಾದ್ರೂ ಇದ್ದಾರೋ ಆತರ ಬುದ್ಧಿ ಹೇಳತಕ್ಕಂಥವ್ರು, ನೋಡ ನಾನು ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದೀನಿ ಕಡೆಯ, ನನ್ನಂತೆ ನೀನು ಕೂಡ ಮನೆಯಿದ್ದುಕೊಂಡು ಸಂಸಾರ ನಡೆಸ್ತಾ ಸಾಕ್ಷಾತ್ಕಾರ ಮಾಡ್ಕೋ ಅಂತ ಹೇಳ್ಬೋದಾಗಿತ್ತಲ್ಲ. ಒಬ್ಬ ಮಂದಿಯೂ ಇಲ್ಲ. ಆದರೆ ಶ್ರೀರಾಮಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ, ಸಂಸಾರದಲ್ಲಿದ್ದು ಸಾಧನೆ ಮಾಡುವುದು ಅಂದರೆ ಬಹಳ ಕಷ್ಟ, ಅನೇಕ ಪ್ರತಿಕೂಲಗಳಿವೆ, ರೋಗ, ಶೋಕ, ದಾರಿದ್ರ್ಯ, ಹೆಂಡತಿಯೊಡನೆ ಒಮ್ಮನಸ್ ಇಲ್ಲದಿರುವುದು ಅಂತ ಹೀಗೆಲ್ಲ ಹೇಳಿ, ಆದರೂ ಮಾರ್ಗ ಇದೆ, ಆದರೂ ಮಾರ್ಗ ಇದೆ. ಏನು ಮಾರ್ಗ ಅದು? ಆಗಾಗ ನಿರ್ಜನ ಪ್ರದೇಶಕ್ಕೆ ಹೋಗಿ ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸಬೇಕು, ಆತನ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಆಗಾಗ ನಿರ್ಜನ ಪ್ರದೇಶಕ್ಕೆ ಹೋಗಿ ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸಬೇಕು ಅಂತ. ನಿರ್ಜನ ಪ್ರದೇಶಕ್ಕೆ ಆಗಾಗ ಹೋಗಬೇಕು. ನಿರ್ಜನ ಪ್ರದೇಶಕ್ಕೆ ಹೋಗಬೇಕ್ಯಾಕೆ? ನಾವು ಯಾವ್ಯಾವ ಮನುಷ್ಯರನ್ನೇ ಒಡನಾಡ್ತಾ ಇದ್ದೇವೋ ಅವರೆಲ್ಲರೂ ಭಗವತ್ ಸ್ವರೂಪಗಳೇ, ಸ್ವರೂಪಿಗಳೇ ಅಂತ ತಿಳಿದು ವರ್ತಿಸುವ ಸಂದರ್ಭ ಇತ್ತು ಅಂತ ನಿರ್ಜನಕ್ಕೆ ಯಾತಕ್ಕೆ ಹೋಗ್ಬೇಕು? ನಿರ್ಜನ ಪ್ರದೇಶಕ್ಕೆ ಯಾತಕ್ಕೆ ಹೋಗ್ಬೇಕು? ನಿರ್ಜನಕ್ಕೆ ಹೋಗಿ ಯಾತಕ್ಕೆ ಪ್ರಾರ್ಥನೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ, ನಿರ್ಜನ ಪ್ರದೇಶದಲ್ಲಿ ಕುಳಿತು ಬಿಟ್ಟಾಗ ತಕ್ಷಣ ನಮಗೆ ಗೋಚರವಾಗುವುದೇನು ಅಂತಂದ್ರೆ ನಮ್ಗೆ ಯಾರು ಇಲ್ಲ ಅಂತ. ಹೇ ಭಗವಂತ, ನೀನೊಬ್ಬನಲ್ಲದೆ ಬೇರೆ ಯಾರೂ ಗತಿ ಇಲ್ಲ ನನಗೆ, ನೋಡ್ತೇನೆ ಸುತ್ತಮುತ್ತ ಯಾರೂ ಇಲ್ಲ ನಿಜ ಅಂತ. ಆದರೂ ಅಂತರಂಗದ ಒಳಗಡೆ ಇರತಕ್ಕಂಥ ಒಂದು ಮನಸ್ಸು ಹೇಳುತ್ತೆ, ಪರವಾಗಿಲ್ಲ ಒಂದೆರಡು ದಿವಸ ಆದ್ಮೇಲೆ ಮನೆಗೆ ಹೋಗುತ್ತಿಲ್ಲ, ಅಲ್ಲಿ ಎಲ್ಲರೂ ಇರ್ತಾರೆ. ಆ ಭಾವವೂ ಕೂಡ ಹೋಗಬೇಕು, ನಿಜವಾಗಿಯೂ ಕೂಡ ನಮ್ಮ ಅಂತರಂಗಕ್ಕೆ ಅರಿವಾಗಬೇಕು ಯಾರಿಗೆ ಯಾರೂ ಇಲ್ಲ ಅಂತ. ಒಬ್ಬ ಮನುಷ್ಯ ಮರಣವನ್ನು ಹೊಂದುತ್ತಾ ಇರುವಂತಹ ಸಂದರ್ಭದಲ್ಲಿ ನೋಡಿ ಅವನ ಅಸಹಾಯಕ ಪರಿಸ್ಥಿತಿಯನ್ನ, ಸುತ್ತಮುತ್ತ ಬಂದು ಬೆಳಗದವರು ಮುತ್ತಿಕೊಂಡಿದ್ರೂ ಕೂಡ ಯಾರು ಏನು ಮಾಡಲಾರರು, ಅವನು ಪಾಳಿಗೆ ಅವನೇ ಒಬ್ಬಂಟಿಗನಾಗಿ ಹೋಗಲೇಬೇಕು. ಅದನ್ನ ನೆನಪಿಸಿಕೊಂಡ್ರೂ ಕೂಡ ಹೆಚ್ಚು ಕಡಿಮೆ ನಾವು ಜನರ ನಡುವೆ ಇದ್ರೂ ಕೂಡ ನಿರ್ಜನ ವಾತಾವರಣದಲ್ಲಿ ಇದ್ದಂತೆಯೇ ಒಂದು ಅನುಭವ ಆಗುವುದಕ್ಕೆ ಸಾಧ್ಯ ಇದೆ. ಆದರೆ ಸುತ್ತಮುತ್ತ ಮನುಷ್ಯರು ಅಂತ ಹೇಳ್ತಕ್ಕಂಥ ಯಾವ ವ್ಯಕ್ತಿಗಳು ಇದಿರತಕ್ಕಂಥ ಜಾಗದಲ್ಲಿ ಒಂದೆರಡು ದಿನ ಇರೋದಕ್ಕೆ ಸಾಧ್ಯವಾದರೆ ನೀರವ ನಿರ್ಜನ, ನೀರವ ನಿರ್ಜನ ಅಂತಹ ವಾತಾವರಣದಲ್ಲಿ ಇದ್ದು ನೋಡಬೇಕು. ಆಗ ಅದರ ಮಹಿಮೆ ಎಂತಹದ್ದು ಅಂತ ಗೊತ್ತಾಗುತ್ತೆ. ಆ ಒಂದು ಕ್ಷಣದಲ್ಲಿ ನಮಗೆ ನಿಜವಾಗಿ ಒಂದು ಅಸಹಾಯಕ ಪರಿಸ್ಥಿತಿ ಅಂತ ಹೇಳ್ತಕ್ಕಂಥದ್ದು ಉಂಟಾಗುತ್ತೆ. ಆ ಅಸಹಾಯಕ ಪರಿಸ್ಥಿತಿಯಲ್ಲಿ ನಾವು ಆಕ್ರಂದನ ಮಾಡೋದಕ್ಕೆ, ಭಗವಂತನಿಗಾಗಿ ಅಳುವುದಕ್ಕೆ ಅನುಕೂಲವಾಗುತ್ತೆ, ಅತ್ತು ಕರೆದು ಪ್ರಾರ್ಥನೆ ಮಾಡೋದಕ್ಕೆ ಅನುಕೂಲವಾಗುತ್ತೆ. ಈ ರೀತಿಯಲ್ಲಿ ಭಗವಂತನಿಗೆ ನಾವು ಮೊರೆ ಇಡಬೇಕು ಅಂತನೋ ಮಾತನಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾರೆ. ಇದಕ್ಕೋಸ್ಕರವೇ ರಾಮಕೃಷ್ಣ ಆಶ್ರಮಗಳಲ್ಲಿ ಆಗಾಗ ಆಗಾಗ ಸತ್ಸಂಗಗಳನ್ನು ಏರ್ಪಡಿಸುವಂತಹದ್ದು, ರಿಟ್ರೀಟ್ ಮಾಡುವಂತಹದ್ದು, ಇಂಥವುಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. ಮೈಸೂರು ಆಶ್ರಮದಲ್ಲಿ ರಿಂಸೆ ಅಂತ ಒಂದು ಸ್ಥಳ ಇದೆ, ವೇದಾಂತ ಕಾಲೇಜು ಅಂತ. ಸುಮಾರು 100-125 ಜನರನ್ನ ಒಬ್ಬೊಬ್ಬರಿಗೆ ಒಂದೊಂದು ಕೋಣೆಯನ್ನು ಕೊಟ್ಟು ವಸತಿ ವ್ಯವಸ್ಥೆಯನ್ನು ಮಾಡಿ ಒಂದು 4-5 ದಿನಗಳವರೆಗೆ ಅವರನ್ನ ಅಲ್ಲೇ ಇಟ್ಟುಕೊಂಡು ಅವರಿಗೆ ತರಗತಿಯನ್ನು ತೆಗೆದುಕೊಳ್ಳೋದೇ ಆಗಲಿ, ಭಜನೆಯನ್ನು ಹೇಳಿಕೊಳ್ಳೋದೇ ಆಗಲಿ, ಪ್ರಾರ್ಥನೆಗಳನ್ನು ಕಲಿಸುವುದೇ ಆಗಲಿ, ಇಂಥವುಗಳನ್ನೆಲ್ಲ ಮಾಡೋದಕ್ಕೆ ಸಾಧ್ಯವಾಗಿದೆ. ಅಂತಹದ್ದೊಂದನ್ನ ದೊಡ್ಡ ಕಟ್ಟಡವನ್ನ ಒಬ್ಬರು ಸ್ವಾಮಿಗಳು ಕಚ್ಚಿಟ್ಟಿದ್ದಾರೆ. ಬಹಳ ಬಹಳ ಜನ ಅಲ್ಲಿ ಹೋಗಿ ಆ ಒಂದು ಏಕಾಂತದ ಅನುಭವವನ್ನ ಮಾಡಿಕೊಂಡು ಬಂದಿದ್ದಾರೆ. ಇವತ್ತಿಗೂ ಕೂಡ ಅದು ಬಹಳ ಪ್ರಸಿದ್ಧವಾಗಿದೆ. ಬೆಂಗಳೂರಿಂದ ಬಹಳ ಜನ ಹೋಗಿದ್ದಾರೆ. ಇಲ್ಲಿ ಕುಳಿತಿರುವವರಲ್ಲೂ ಕೂಡ ಬಹಳ ಜನ ಹೋಗಿರ್ತಾರೆ, ಗಂಡಸರಲ್ಲಿ ಮುಖ್ಯವಾಗಿ. ಸ್ತ್ರೀಯರಿಗೆ ಮಾತ್ರ ಅಂತ ಅವಕಾಶ ಇನ್ನೂ ದೊರೆತಿಲ್ಲ. ಅದನ್ನೆಲ್ಲ ಶಾರದಾ ಮಠದವರು, ಸ್ತ್ರೀ ಮಠದವರು ಮಾಡಬೇಕಾದ್ದು. ಅವರು ಕೂಡ ಅಂತಹದ್ದೇ ಒಂದು ಕಟ್ಟಡ ಕಟ್ಟಿ ಒಬ್ಬೊಬ್ಬರಿಗೆ ಒಂದೊಂದು ಕೋಣೆ, ಚಿಕ್ಕ ಚಿಕ್ಕ ಚಿಕ್ಕ ಚಿಕ್ಕ ಕೋಣೆ, ಒಬ್ಬೊಬ್ಬರು ಒಂದೊಂದು ಕೋಣೆಯಲ್ಲಿ ಇದ್ರೆ ಆ ಪ್ರಶಾಂತವಾದಂತಹ ಪರಿಸರದಲ್ಲಿ ಒಂದೊಂದೇ ಒಂದೊಂದು ಕೋಣೆಯಲ್ಲಿ ಒಬ್ಬರೊಬ್ಬರೇ ಇದ್ರೆ ರಾತ್ರಿ ವೇಳೆಯಲ್ಲಿ ಆ ಏಕಾಂತದ ಒಂದು ಅನುಭವ ವಿಶೇಷವಾಗಿ ಮನಸ್ಸಿಗೆ ಬರುತ್ತೆ. ಮತ್ತು ಬೆಳಗಿನ ಹೊತ್ತಿಗೆ ಸಾಧುಗಳು ಹೇಳ್ತಕ್ಕಂತಹ ಕೆಲವು ಭಗವದ್ ವಿಚಾರಗಳನ್ನ ಕೇಳಿ ಅದನ್ನು ಮತ್ತೆ ಏಕಾಂತದಲ್ಲಿ ಮನನ ಮಾಡೋದಿಕ್ಕೆ ಅನುಕೂಲವಾಗುತ್ತೆ. ಇಂತಹ ಅನುಕೂಲತೆಗಳನ್ನೆಲ್ಲ ಕಲಿಸಿಕೊಡ್ತು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ನಗರದಲ್ಲಿ ಇರತಕ್ಕಂತಹ ಜನ ಆಗಾಗ ಅಲ್ಲಿಗೆ ಹೋಗಿ ಆ ಏಕಾಂತದ ಒಂದು ಸದುಪಯೋಗವನ್ನು ಮಾಡಿಕೊಳ್ಳಬಹುದು. ಅಥವಾ ನಾಗರಿಕರು ಕೂಡ ಇಲ್ಲಿ ನಗರದಿಂದ ಸ್ವಲ್ಪ ದೂರದಲ್ಲಿ ಒಂದು ಜಾಗವನ್ನು ಕೊಂಡುಕೊಂಡು ಅಲ್ಲಿ ಏಕಾಂತವಾಗಿ ಇರುವುದಕ್ಕೆ ಬೇಕಾದಂತಹ ಕಟ್ಟಡವನ್ನ, ಏನೋ ಒಂದು ಸರಳವಾದ ಆಹಾರದ ವ್ಯವಸ್ಥೆಯನ್ನ ಮಾಡಿಟ್ಕೊಂಡ್ರಿ, ಆಗಾಗ ಅಲ್ಲಿಗೆ ಹೋಗ್ಬಿಟ್ಟು ಆ ಏಕಾಂತದ ಸ್ಥಿತಿಯಲ್ಲಿ ಭಗವಂತನ ಕರೆದು ಆ ಮನಸ್ಸಲ್ಲಿ ಭಗವಂತನ ವಿಶೇಷವಾಗಿ ತುಂಬಿಕೊಳ್ಳಬಹುದು. ಇದೆಲ್ಲ ಬೇಕಾದಷ್ಟು ಮಾಡೋದಕ್ಕೆ ಅವಕಾಶ ಇದೆ. ಕೋಶ ಕಾಲಕ್ರಮದಲ್ಲಿ ಯಾರಾದರೂ ಮಾಡ್ಯಾರು, ತತ್ಕಾಲಕ್ಕಂತರೂ ಈಗ ದುಡ್ಡೆಲ್ಲ ಎಲೆಕ್ಷನ್ ಖರ್ಚಾಗಿ ಹೋಗ್ಬಿಟ್ಟಿದೆ, ಇದಕ್ಕೆಲ್ಲ ಯಾರು ಕೊಡು. ಶ್ರೀರಾಮಕೃಷ್ಣರು ಈ ತರ ಹೇಳಿದಾಗ, ಆಗಾಗ ನಿರ್ಜನ ಪ್ರದೇಶಕ್ಕೆ ಹೋಗಿ ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸಬೇಕು ಅಂತ ಹೇಳಿದಾಗ ಆ ನೆರೆಯವನು ಹೇಳ್ತಾನೆ, ಮನೆ ಬಿಟ್ಟು ಹೊರಗೆ ಹೋಗಿ ಇರಬೇಕೆ ಅಂತ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಒಮ್ಮೆಗೆ ಏನಲ್ಲ, ಅವಕಾಶ ದೊರೆತಾಗ ಒಂದೋ ಎರಡೋ ದಿನದ ಮಟ್ಟಿಗೆ ಹೋಗಿ ನಿರ್ಜನ ಪ್ರದೇಶದಲ್ಲಿ ಇರಬೇಕು. ಆಗ ಹೊರ ಜಗತ್ತಿನೊಂದಿಗೆ ಯಾವ ಸಂಬಂಧವನ್ನೂ ಇಟ್ಕೊಳ್ಳಕೂಡದು, ಪ್ರಾಪಂಚಿಕರೊಡನೆ ಪ್ರಪಂಚದ ವಿಷಯವಾಗಿ ಒಂದು ಮಾತು ಆಡಕೂಡದು. ಸಾಧ್ಯವಾದ್ರೆ ನಿರ್ಜನ ವಾಸ, ಇಲ್ಲದಿದ್ರೆ ಸಾಧುಸಂಗ ಮಾಡುತ್ತಿರಬೇಕು. ಆ ಏಕಾಂತ ಪ್ರದೇಶದಲ್ಲೂ ಕೂಡ ಸಾಧ್ಯವಾದ್ರೆ ಯಾರೊಂದಿಗೂ ಇಟ್ಕೊಳ್ಬಾರದು ಸಂಬಂಧನ, ಇಟ್ಕೊಂಡ್ರೂ ಕೂಡ ಅಲ್ಲಿ ಇರತಕ್ಕಂಥ ಸಾಧುಗಳೊಂದಿಗೆ ಸಂಪರ್ಕವನ್ನ ಇಟ್ಕೊಳ್ಬಹುದು ಅಂತ ಒಂದು ಮಾತಾಡ್ತಾರೆ ಇದ್ದಾರೆ. ಆಗಾಗ ಅಂತಂದ್ರು ಒಮ್ಮೆಗೆ ಏನಲ್ಲ, ಆಗಾಗ ಒಂದೆರಡು ದಿನಗಳ ಮಟ್ಟಿಗೆ ಅಂತ ಇನ್ನೊಂದು ಕಡೆ ಹೇಳಿದ್ದಾರೆ ಅವರು. ಈ ಹಿಂದೆನೆ ಅದು ಬಂದಿದೆ, ಒಂದು ವರ್ಷದ ಮಟ್ಟಿಗೆ ಮನೆಯನ್ನೇ ಬಿಟ್ಟು ದೂರದಲ್ಲಿ ಇರಬೇಕು ಅಂತ. ಅದು ಸಾಧ್ಯವಾಗದೆ ಹೋದ್ರೆ ಆರು ತಿಂಗಳ ಮಟ್ಟಿಗೆ, ಅಷ್ಟು ಮಾನಸಿಕ ಶಕ್ತಿ ಇಲ್ಲದೆ ಹೋಯ್ತು ಅಂತಂದ್ರೆ ಒಂದು ಮೂರು ತಿಂಗಳ ಮಟ್ಟಿಗೆ, ಅಷ್ಟು ಸಾಧ್ಯವಾಗುತ್ತೆ ಹೋಯ್ತು ಅಂತಂದ್ರೆ ಒಂದು ಮೂರು ದಿನಗಳ ಮಟ್ಟಿಗೆ, ಅಷ್ಟು ಸಾಧ್ಯವಾಗದೆ ಹೋಯ್ತು ಅಂತಂದ್ರೆ ಒಂದು ದಿನದ ಮಟ್ಟಿಗಾದರೂ ಹೋಗಿ ಆ ಏಕಾಂತವಾಸದಲ್ಲಿ ಇರಬೇಕು ಅಂತನ್ನು ಮಾತನ್ನು ಹೇಳ್ತಾರೆ. ಎಲ್ಲ ಅವರವರ ಶಕ್ತಿಗನುಸಾರವಾಗಿ ಮಾಡಿಕೊಂಡು ಬರುವಂತಹ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ ಶ್ರೀರಾಮಕೃಷ್ಣ. ಶ್ರೀರಾಮಕೃಷ್ಣ ಯಾವಾಗ ಸಾಧ್ಯವಾದ್ರೆ ನಿರ್ಜನವಾಸ, ಇಲ್ಲದಿದ್ರೆ ಸಾಧುಸಂಗ ಮಾಡ್ತಿರಬೇಕು ಅಂತ ಹೇಳಿದಾಗ ನೆರೆಕೆರೆಯವನು ಹೇಳ್ತಾನೆ, ಈತ ಸಾಧು ಅಂತ ಗುರುತಿಸುವ ಬಗೆ ಹೇಗೆ ಅಂತ ಒಂದು ಪ್ರಶ್ನೆ ಎತ್ತಿಬಿಟ್ಟ. ಸಾಧು ಸಂಘ ಮಾಡಬೇಕು ಅಂತ ಹೇಳಿದ ತಕ್ಷಣ ಸಾಧುವನ್ನ ಇವನು ನಿಜವಾದ ಸಾಧು ಅಂತ ಗುರುತಿಸುವುದು ಹೇಗೆ ಅಂತ ಪ್ರಶ್ನೆ ಅವನ ಮನಸ್ಸಿನೊಳಗೆ ಉದ್ಭವಿಸಿತು. ಇದು ಸುಮಾರು 100, 140, 150 ವರ್ಷಗಳ ಹಿಂದಿನ ಮಾತು. ಈಗಲೂ ಕೂಡ ಈ ತರದ ಪ್ರಶ್ನೆಯನ್ನು ಕೇಳುವ ಒಂದು ಸಂದರ್ಭ ಬರುತ್ತೆ, ಇಲ್ಲ ಅಂತಲ್ಲ. ಕಾವಿ ಬಟ್ಟೆ ಹಾಕೊಂಡವರೆಲ್ಲ ಸಾಧುಗಳು ಅಂತ ಒಪ್ಪಿಕೊಳ್ಳುವಂತಹ ಸ್ಥಿತಿ ತಪ್ಪಿ ಹೋಗಿದೆ ಇವತ್ತು. ಎಲ್ಲೋ ಏನೋ ಎಂಥದ್ದೋ ನಮ್ಗೇನು ಗೊತ್ತಪ್ಪ ಆಗಲ್ಲ ಅಂತನೋ ಪರಿಸ್ಥಿತಿ. ನೋಡೋಕ್ಕೇನೋ ಹಾಗಿರ್ತಾರೆ, ಆಮೇಲೆ ಏನೇನೋ ಇರುತ್ತೋ ಕತೆ ಹಿಂದ್ಗಡೆ. ನಮ್ಗೆ ದೂರದಿಂದ ನಮಸ್ಕಾರ ಮಾಡೋಣಪ್ಪ, ಕಾವಿ ಬಟ್ಟೆಗೆ ನಮಸ್ಕಾರ ಮಾಡಿಬಿಟ್ಟು ಈ ಕಡೆ ಬರೋಣಪ್ಪ, ಆಮೇಲೆ ಏನೇನೋ ಉಪಚಿತಿ ಆಗುತ್ತೋ ಅದಾಗಲೇ ಬೇಡ ಅದಲ್ಲ ಅಂತನ್ನುವಂತಹದ್ದು ಇವತ್ತಿಗೂ ಇದೆ, ಅಂದಿಗೂ ಇತ್ತದು. ಜೀವನೋಪಾಯಕ್ಕೋಸ್ಕರ ಕಾವಿ ಶಾಟೆಯನ್ನ ಧರಿಸತಕ್ಕಂತಹದ್ದು ಬಹಳ ಬಹಳ ಕಾರಣಾಂತರಗಳಿಂದ ಈ ಸನ್ಯಾಸಿ ವೇಷವನ್ನು ಹಾಕತಕ್ಕಂತಹದ್ದು ಬಹಳ ಬಹಳ. ಅದರಿಂದಲೇ ಆತ ಅವನು ಕೇಳ್ತಾ ಇದ್ದಾನೆ, ಈತ ಸಾಧು ಅಂತ ಗುರುತಿಸೋದು ಹೇಗೆ? ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಯಾರ ಮನಸ್ಸು ಪ್ರಾಣ ಆ ಅಂತರಾತ್ಮ ಎಲ್ಲವೂ ಭಗವದ್ಗತವಾಗಿರುತ್ತದೆಯೋ ಆತನೇ ಸಾಧು. ಯಾರ ಮನಸ್ಸು ಪ್ರಾಣ ಅಂತರಾತ್ಮ ಭಗವದ್ಗತವಾಗಿದೆಯೋ ಆತನೇ ಸಾಧು. ಯಾರು ಕಾಮಕಾಂಚನ ತ್ಯಾಗಿಯೋ ಆತನೇ ಸಾಧು. ಯಾರು ಸಾಧುವೋ ಆತ ಹೆಂಗಸರನ್ನ ಎಂದಿಗೂ ಐಹಿಕ ದೃಷ್ಟಿಯಿಂದ, ಲೌಕಿಕ ದೃಷ್ಟಿಯಿಂದ, ದೈಹಿಕ ದೃಷ್ಟಿಯಿಂದ ನೋಡುವುದಿಲ್ಲ. ಸರ್ವದಾ ಅವರಿಂದ ದೂರದಲ್ಲೇ ಇರುತ್ತಾನೆ. ಒಂದು ಪಕ್ಷ ಅವರನ್ನು ಸಮೀಪಿಸಬೇಕಾಗಿ ಬಂದರೆ ಅವರನ್ನು ಮಾತೃದೃಷ್ಟಿಯಿಂದ ನೋಡುತ್ತಾ ಅವರನ್ನು ಪೂಜೆ ಮಾಡುತ್ತಾನೆ. ಸಾಧು ಯಾವಾಗಲೂ ಭಗವತ್ ಚಿಂತನೆಯನ್ನೇ ಮಾಡುತ್ತಾನೆ, ಭಗವತ್ ಸಂಬಂಧವಾಗಿ ಹೊರತು ಬೇರಾವ ಮಾತನ್ನು ಆಡುವುದಿಲ್ಲ. ಸರ್ವಭೂತಗಳಲ್ಲಿಯೂ ಭಗವಂತನೇ ಇದ್ದಾನೆ ಎಂಬುದನ್ನು ಅರಿತು ಅವರ ಸೇವೆಯನ್ನು ಮಾಡುತ್ತಾನೆ. ಸಾಮಾನ್ಯವಾಗಿ ಇವು ಸಾಧುವಿನ ಲಕ್ಷಣಗಳು. ಮನನ ಯೋಗ್ಯವಾದಂತಹ ಮಾತು. ಸಾಧುಗಳನ್ನ ಅವರು ಸರಿಯಾದ ಸಾಧುಗಳೇ ಹೌದೇ ಅಲ್ವೇ ಅಂತನ್ನೋದನ್ನ ಪರೀಕ್ಷಿಸುವುದಕ್ಕೆ ಇರತಕ್ಕಂತಹ ಮಾಪನ. ಶ್ರೀರಾಮಕೃಷ್ಣರು ಈ ಲಕ್ಷಣಗಳನ್ನು ಹೇಳಿದಂತೆ ಹಿಂದಿಯೂ ಕೂಡ ಹಲವರು ಹೇಳಿದ್ರು. ಒಂದು ಹಾಡಿದೆ ಹಿಂದಿನಲ್ಲಿ, ಇತನೇ ಗುಣ ಜಾಮೆ ಸೋ ಸಂತ. ಇಷ್ಟಿಷ್ಟು ಗುಣಗಳು ಯಾರಲ್ಲಿವೆಯೋ ಅವನು ಸಂತ. ಸಂತ ಅಂದ್ರೆ ಸಾಧು. ಶ್ರೀ ಭಾಗವತ ಮಧ್ಯ ಜಸ ಗಾವತ್ ಶ್ರೀಮುಖ ಕಮಲಾಕಂತ. ಕಮಲಾಕಾಂತ, ಕಮಲಾಕಾಂತನ ದಿವ್ಯಾನನನ್ನು ಕುರಿತಾಗಿ ಯಾವ ಭಾಗವತದಲ್ಲಿ ವರ್ಣನೆ ಇದೆಯೋ ಅದರ ಕುರಿತಾಗಿ ಮಾತ್ರವೇ ಆ ಸಂತ ಮಾತನಾಡ್ತಾ ಇರ್ತಾನೆ. ಹರಿಕೋ ಭಜನ ಸಾಧುಕಿ ಸೇವಾ, ಸದಾ ಹರಿ ಭಜನೆ ಮಾಡ್ತಾ ಇರ್ತಾನೆ ಆತ. ಸಾಧುಗಳ ಸೇವೆಯಲ್ಲಿ ನಿರತನಾಗಿರ್ತಾನೆ ಆತ. ಸರ್ವಭೂತ ಪರ ದಾಯ, ಸರ್ವ ಜೀವಿಗಳಲ್ಲೂ ಕೂಡ ಸಮಾನವಾಗಿ ದಯಾಪರನಾಗಿರ್ತಾನೆ. ಹಿಂಸಾ ಲೋಭ ದಂಭ ಛಲ ಇವುಗಳನ್ನೆಲ್ಲ ತ್ಯಾಗ ಮಾಡಿರ್ತಾನೆ. ವಿಷಸಮ ದೇಖೈ ಮಾಯಾ, ಕಾಮಕಾಂಚನ ಮಾಯಾ ಅದನ್ನ ವಿಷಸಮವಾಗಿ ಕಾಣ್ತಾನೆ. ಸಹನಶೀಲ ಸಹನ ಮೂರ್ತಿಯಾಗಿರ್ತಾನೆ ಆತ. ಅತ್ಯಂತ ಉದಾರಿಯಾಗಿರ್ತಾನೆ ಆತ. ಧೀರಜ ಸಹಿತ ವಿವೇಕಿ, ವಿವೇಕಿಯಾಗಿರ್ತಾನೆ, ಧೀರನಾಗಿರ್ತಾನೆ. ಸತ್ಯವಚನ ಅವನದ್ದು. ಸಬಕೋ ಸುಖದಾಯಕ, ಎಲ್ಲರಿಗೂ ಸುಖವನ್ನು ಕೊಡ್ತಕ್ಕಂತಹ ದೇವನ ವ್ರತ. ಗಹಿ ಅನನ್ಯ ವ್ರತ ಏಕಿ, ಇಂದ್ರಿಯಜಿತ್ ಅಭಿಮಾನ ನ ಜಾಕೆ, ಕರೈ ಜಗತ್ತುಕೋ ಪಾವನ್ ಭಗವತ ರಸಿಕ ತಾಸುಕಿ ಸಂಗತಿ ತೀನಹು ತಾಪ ನಸಾವನ. ಇತನೆ ಗುಣ ಜಾಮೆ ಸುಸಂತ, ಇತನೆ ಗುಣ ಜಾಮೆ ಸುಸಂತ, ಶ್ರೀ ಭಾಗವತ್ ಮಧ್ಯ ಜಸ ಗಾವತ್, ಶ್ರೀ ಭಾಗವತ್ ಮಧ್ಯ ಜಸ ಗಾವತ್, ಶ್ರೀಮುಖ ಕಮಲಾಕಂತ, ಇತನೆ ಗುಣ ಜಾಮೆ ಸುಸಂತ, ಇತನೆ ಗುಣ ಜಾಮೆ ಸುಸಂತ. ಹರಿ ಕೋ ಭಜನ ಸಾಧು ಕೀ ಸೇವಾ, ಹರಿ ಕೋ ಭಜನ ಸಾಧು ಕೀ ಸೇವಾ, ಸರ್ವಭೂತ ಪರದಾಯ, ಹಿಂಸಾ ಲೋಭ ದಂಭ ಛಲ ತ್ಯಾಗೈ, ವಿಷಸಮ ದೇಖೈ ಮಾಯಾ, ಇತನೆ ಗುಣ ಜಾಮೆ ಸುಸಂತ, ಇತನೆ ಗುಣ ಜಾಮೇ ಸುಸಂತ ಸಹನಶೀಲ ಆಸಯ ಉದಾರ ಅತಿ ಸಹನಶೀಲ ಆಸಯ ಉದಾರ ಅತಿ ಧೀರಜ ಸಹಿತ ವಿವೇಕಿ ಸತ್ಯ ವಚನ ಸಬ್ಕೋ ಸುಖದಾಯಕ ದಹಿ ಅನನ್ಯ ವ್ರತ ಏಕಿ ಇತನೆ ಗುಣ ಜಾಮೇ ಸುಸಂತ ಇತನೆ ಗುಣ ಜಾಮೇ ಸುಸಂತ ಇಂದ್ರಿಜಿತ ಅಭಿಮಾನನ ಜಾಕೆ ಇಂದ್ರಿಜಿತ ಅಭಿಮಾನನ ಜಾಕೆ ಕರೆ ಜಗತ್ ಕೋ ಪಾವನ್ ಭಗವತ್ ರಸಿತ ತಾಸು ಕೀ ಸಂಗತಿ ತೇನ ಹೋತಾಪನ ಸಾವನ್ ಇತನೆ ಗುಣ ಜಾಮೇ ಸುಸಂತ ಇತನೆ ಗುಣ ಜಾಮೇ ಸುಸಂತ ಇತನೆ ಗುಣ ಜಾಮೇ ಸುಸಂತ ಅಂತ ಇಲ್ಲಿವರೆಗೆ ಹೇಳಿ ಹಿಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನದನ್ನ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್.